ಗಳ ಭರ್ತಿಗೆ ಬ್ಯಾಂಕುಗಳಿಗೆ ಸೂಚನೆ ನೀಡಿಲ್ಲ, ನಿರ್ಮಲಾ ಸೀತಾರಾಮನ್. ಚಿತ್ರದುರ್ಗದಲ್ಲಿ ಇದೇ 27ರಂದು 50,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬೀಜ ಉತ್ಪಾದನೆ ಕುರಿತು ಶ್ರೀ ವೆಂಕಪ್ಪ ವೀರಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದ ವೆಂಕಪ್ಪ ವೀರಪ್ಪ ಇವರು ನಮ್ಮೊಂದಿಗಿದ್ದಾರೆ. ಇವರು ಸುಮಾರು ಒಂದು 15-20 ವರ್ಷಗಳಿಂದ ಈ ಬೀಜೋತ್ಪಾದನೆಯಲ್ಲಿ ತೊಡಕೊಂಡಿದ್ದಾರೆ. ಅಂದರೆ ಈಗ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಆ ಬೆಳೆಗಳನ್ನು ಬೆಳೆಯಲಿಕ್ಕೆ ಕೆಲವು ಕಂಪನಿಗಳು ಬೀಜಗಳನ್ನು ಒಂದು ಕಡೆ ತಯಾರು ಮಾಡಿಸ್ತಾರೆ, ಉತ್ಪಾದನೆ ಮಾಡಿಸ್ತಾರೆ. ಆ ಬೀಜಗಳನ್ನು ಮಾರುಕಟ್ಟೆಯಲ್ಲಿ ಅದನ್ನು ಚಿಲ್ಲರೆ ವ್ಯಾಪಾರದಲ್ಲಿ ಆಗಿರ್ಬೋದು ಅಥವಾ ಕೆ ಜಿಗಟ್ಟಲೆ ಆಗಿರ್ಬೋದು ಪಾಕೆಟ್ಗಳಲ್ಲಿ ಮಾರಾಟ ಮಾಡ್ತಾರೆ. ಅವುಗಳನ್ನೇ ಮತ್ತೆ ರೈತರು ತೊಗೊಂಡೋಗಿ ತಮ್ಮ ಹೊಲದಲ್ಲಿ ಬೆಳೆದು ಆ ಬೆಳೆಯನ್ನು ಅವರು ಮಾರಾಟ ಮಾಡ್ತಾ ಹೋಗ್ತಾರೆ. ಇದರ ಹಿಂದೆ ಒಂದು ವ್ಯವಸ್ಥೆ ಇದೆ, ಬೀಜೋತ್ಪಾದನೆ ಮಾಡುವಂಥದ್ದೇ ಒಂದು ವ್ಯವಸ್ಥೆ ಇದೆ. ಈ ಬೀಜೋತ್ಪಾದನೆಯು ಸಹಿತ ಕೆಲವು ಭಾಗದಲ್ಲಿ ಈಗ ಹೆಚ್ಚು ಹೆಚ್ಚು ನಡೀತಾ ಇದೆ. ಇದು ಅವರಿಗೆ ಲಾಭದಾಯಕವಾಗಿದೆಯೋ ಅಥವಾ ಅವರ ಜೀವನದಲ್ಲಿ ಸುಧಾರಣೆಯನ್ನು ತಂದಿದೆಯೋ ಇಲ್ಲೋ, ಈ ಎಲ್ಲ ಬಗ್ಗೆ ನಮ್ಮ ವೆಂಕಪ್ಪ ವೀರಪ್ಪ ಅವರನ್ನು ಮಾತಾಡಿಸೋಣ, ಅವರ ಅನುಭವಗಳನ್ನು ಕೇಳೋಣ. ನಮಸ್ಕಾರ ವೆಂಕಪ್ಪ. ನಮಸ್ಕಾರ ವೆಂಕಪ್ಪ ಅವರೇ. ಈಗ ನಿಮ್ಮ ಊರು ಸ್ವಂತ ಬೆಣಕಲ್? ಬೆಣಕಲ್. ನೀವು ಹುಟ್ಟಿ ಬೆಳೆದುದೆಲ್ಲ ಬೆಣಕಲ್. ನಿಮ್ದು ಎಷ್ಟು ಎಕರೆ ಜಮೀನೆಲ್ಲ ಇದೆ? ನಮ್ಮದು ಸ್ವಲ್ಪ ಸರಣ ಒಂದು 10 ಎಕರೆ ಜಮೀನು ರೀ. 4 ಮಂದಿ ಅಣ್ಣತಮ್ಮರು. ನೀವು 4 ಮಂದಿ ಅಣ್ಣತಮ್ಮಂದ್ರಿ? ಈಗ ಅದರ ನಾವೆಲ್ಲ ಡಿವೈಡ್ ಮಾಡ್ಕೊಂಡು ಮುಂಚೆ 2.5 ಎಕರೆ ಮಾತ್ರ. ಈಗ ನಿಮ್ದೆಲ್ಲ ಅವಿಭಕ್ತ ಕುಟುಂಬನ ಎಲ್ಲ ಬೇರೆ ಬೇರೆ ಬೇರೆ ಬೇರೆ ಬೇರೆ ಆಯ್ತು. ಎಷ್ಟು ವರ್ಷ ಆಯ್ತು ಎಲ್ಲ? ಒಂದು 4 ವರ್ಷ ಆದ್ರೆ. 4 ವರ್ಷ ಆಯ್ತು. ಈಗ ನಿಮ್ಮ ಪಾಲಿಗೆ 8 ಎಕರೆ ಭೂಮಿ ಬಂದಿದೆ? ನಮ್ಮ ಪಾಲಿಗೆ 2.5 ಎಕರೆ ಮಾತು. 2.5 ಎಕರೆ ಭೂಮಿ ಬಂದಿದೆ. ಏನೇನು ಮಾಡ್ತೀರಿ ನಿಮ್ಮ ಹೊಲದಲ್ಲೆಲ್ಲ? ನಾವು ನೋಡಿ ಸರ್, ನಾವು ಏನಾರ ಹೆಚ್ಚು ಕಮ್ಮಿ 2 ಎಕರೆಗೆ ಏನಾರ ನಾವು ಏನಾರ ಕೃಷಿ ಬೆಳಿಬೇಕಂದ್ರೆ ನಮ್ಮಲ್ಲಿ ಆಗಬಾರ್ದು, ನೀರಿಲ್ಲ. ನಾವೇನೋ ಸ್ವಲ್ಪ ಒಂದು ನೀನು ಅವು ದೊಡ್ಡ ನೀರು ಇತ್ತು ಹೋಗ್ಬಿಟ್ಟು. ಈಗ ಅವು ದೊಡ್ಡ ನೀರು ಇತ್ತಂದ್ರೆ ಏನಿತ್ತು, ಹೊಳೆ ಇತ್ತ, ಕೆರೆ ಇಲ್ಲ? ಬೋರ ನಮ್ಮನೆ ಇತ್ತು ನೀರು. ಅವಾಗ ನಿಮ್ಗೆ ಬೋರ್ ಹಾಕ್ಸಿದ್ರಿ? ಬೋರ್ ಹಾಕ್ಸಿವಿ. ಈಗೆಲ್ಲ ಈ ಮಳೆಯಿಂದ ಮಳೆಗಾಲಕ್ಕೆಲ್ಲ ಬೋರ್ನೆಲ್ಲ ಆಗ್ಬಿಡು. ಹೌದಾ? ಒಂದು ದಿನ ನೀರು ಬರ್ತದೆ, 1 ಇಂಚ್ನಾಗ ನಮ್ಗೇನು ಲಾಭ ಇಲ್ಲ. ಹಾಗಾಗಿ ನಾವು ಶೀಟ್ಸ್ ತಗೊಂಡು ನಾವು ಏನಾಗ ಡ್ರಿಪ್ ಮಾಡ್ಕೊಂಡು ಹನಿ ನೀರು ಮಾಡ್ಕೊಂಡು ಒಂದು ಪತ್ತಿಗೆ ಒಂದು ತಪ್ಪತ್ತಿ 10 ಗಂಟೆ ಮಾಡ್ಕೊಂಡು ತಗೊಂಡು ಶೀಟ್ಸ್ ಮಾಡ್ತಾಯಿದ್ದೀವಿ. ಶೀಟ್ಸ್ ಮಾಡೋದು ಕೃಷಿ ಬಿಟ್ಬಿಟ್ರೆ ನಿಮ್ಮ ಕೃಷಿ ನೀರು ಇಲ್ಕೊಂಡ್ಬಿಟ್ಬಿಟ್ವಿ. ಈ ಮಳೆಗಾಲಕ್ಕೆ ಹಾಕು, ಇಂಥ ಮಳೆಗಾಲಕ್ಕೆ ಏನೋ ಆಗೋಲ್ಲ. ಮತ್ತೆ ನಿಮಗೆ ಊಟಕ್ಕೆ ಏನು ಬೇಕು ಬೇಡ ಅಷ್ಟು ಮನೆ ಪೂರ್ತಿ ಸ್ವಲ್ಪ ಮಡ್ಕೊಂಡಿರ್ತದೆ, ಅಥವಾ ಮಳೆ ಆದ್ರೆ ಆಗಿರ್ತಾ, ಇಲ್ಲಾಂದ್ರೆ ಸ್ವಲ್ಪ ಕೊಂಡ ಊಟ ಮಾಡೋದು. ಹೌದಾ? ಅಂದ್ರೆ ಈಗ ನೀವು ಬೆಳೆ ಬೆಳೆಯೋದನ್ನು ಬಿಟ್ಟಿದ್ದೀರಿ, ಸೀಡ್ಸ್ ಮಾಡ್ತಾ ಇದ್ರಿ? ಈಗ ಸೀಡ್ಸ್ ಮಾಡ್ತೀವಿ, ನೀವು ಅದನ್ನು ಮಾಡ್ತಿದ್ವಿ, ನೀರು ಇಲ್ದಕ್ಕೆ ಮಾಡಕತ್ತೀವಿ. ಈಗ ನೀರು ಇಲ್ಲದಕ್ಕೆ ಇದು ಮಾಡಿ ನೀರಿಲ್ಲ. ಅನಿವಾರ್ಯ ನಾವು ಏನಾರ ಮಾಡ್ಬೇಕಂದ್ರೆ ಬ್ಯಾಸಿಗ್ ಮಾಡ್ಬೇಕಂದ್ರೆ ನೀರಿಲ್ಲ. ಮಳೆಗಾಲಕ್ಕೆ ಮಾಡ್ಬೇಕಾದ್ರೆ ಯಾವ ಮಳೆಗಾಲ 15-20 ವರ್ಷ ಆಯ್ತು ಮಳೆಗಾಲ ಅಂತ ಇಲ್ಲ, ಈ ವರ್ಷ ಚಲೋ ಇದೆ. ಇದೇ ಹನಿ ನೀರಾವರಿಯನ್ನ ನಿಮ್ಮ ಬೆಳಗ್ಗೆ ಮೊದಲೇ ಮಾಡ್ಬೋದಿತ್ತಲ್ವಾ? ಬೆಳಗ್ಗೆ ಮಾಡ್ಬೇಕಾದ್ರೆ ನಮ್ಗೆ ಅಷ್ಟು ಲಾಭ ಸಿಗೋದಲ್ರಿ. ಅದು ಕೈಗೆಡ್ಡಿ ಮಾಡಿದ್ರೆ ಕೈಗೆಡ್ಡಿ ಲಾಭ ಇಲ್ಲ. ಮೆಕ್ಕೆಜೋಳ ಮಾಡಿದ್ರೆ ದೊಡ್ಡ ನೀರು ಬೇಕು, ಶೇಂಗಾ ಮಾಡಿದ್ರೆ ದೊಡ್ಡ ನೀರು ಬೇಕು. 10 ಗಂಟೆಗೆ ನಾವು ಏನಾರು ಮಾಡ್ಕೊಂಡಿವಿ, 2 ಲಕ್ಷಗಟ್ಟಲೆ ಎಷ್ಟು ಲಾಭ ಸಿಗುತ್ತಾ? ಎಕರೆ ನಾವು ಖರ್ಚು ಮಾಡಿದ್ವಿ ಅಂದ್ರೆ 4 ಲಕ್ಷ ರೂಪಾಯಿ ಆದ್ರೆ ನಮ್ಗೆ ಸಿಗೋದು 1 ಲಕ್ಷ ರೂಪಾಯಿ. ಅದು 4 ಲಕ್ಷ ರೂಪಾಯಿ ಬೆಳೆ ಬಂದ್ರೆ ಇಲ್ಲಾಂದ್ರೆ 10-20, ಅದು ಇಲ್ಲಾಂದ್ರೆ ಅದು ಇಲ್ಲ. ಯಾವ್ದಾದ್ರು ರೋಗ ಬಂತಂದ್ರೆ ಅದು ಇಲ್ಲ. ಅಂದ್ರೆ ಈಗ ನಿಮ್ಮ ಭೂಮಿಯಲ್ಲಿ ನೀರು ಕಡಿಮೆ ಆಗಿದೆ, ನೀರು ಕಮ್ಮಿ, ಹಂಗಾಗಿ ಈಗ ನೀವು ಸೀಡ್ಸ್ ಮಾಡೋದಕ್ಕೆ ಬಂದಿದ್ದೀರಿ. ಇದು ಈ ಆಲೋಚನೆ ಎಷ್ಟು ವರ್ಷಗಳಿಂದ ಬಂತು? ಇದು ಆಲೋಚನೆ ಸ್ವಲ್ಪ ಹೆಚ್ಚು ಒಂದು 20-25 ವರ್ಷದ ಐತ್ರಿ, ನಡೆದಾತ ಇಲ್ಲಿದೆ. ನಾವು ಮಾಡೋಕ್ಕೈತಿ ಒಂದು 15-16 ವರ್ಷ ಆಯ್ತು. 15-16 ವರ್ಷ ಆಯ್ತು. ಈಗ 15-16 ವರ್ಷದಲ್ಲಿ ಈ ಸೀಡ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ ಆರಂಭದಲ್ಲಿ, ನಿಮಗೆ ಇದು ಯಾವ ರೀತಿ ಪರಿಚಯ ಆಯಿತು? ಅದರ ಸರ್, ಈ ಕಂಪ್ನಿಯವ್ರು ಬಂದು ಅವ್ರು ಪರಿಚಯ ಮಾಡಿದ್ರು, ಇಲ್ಲೇ ಬಂದ್ರು, ಮಾಡ್ತಾರೆ ಎಲ್ಲ ಮಾಡಿ ಎಲ್ಲ ಹೇಳಿಕೊಟ್ರು, ಎಲ್ಲ ಮಾಡಿದ್ರು. ಅವ್ರು ಇಲ್ಲೇ ಕೊಪ್ಪಳನ ಐತೆ, ಕೊಪ್ಪಳನ ಕಂಪ್ನಿ ಮಾಡಿರ. ಅವರೆಲ್ಲ ಬೀಜ ಹೋಯ್ತಾರೆ, ಅವ್ನು ಬೇಡ ಅಂದ್ರೆ ನಮ್ಗೆ ಒಂದು ಬೀಜ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ನಮ್ಗೆ ಏನೋ ರೊಕ್ಕ ಕೊಟ್ಟಿರ್ತಾರೆ, ಅಡ್ವಾನ್ಸು ಜೀವನಕ್ಕಂತೂ ಬೇಕು, ಮುಂಗಡ ಕೊಡ್ತಾರೆ, ಮುಂಗಡ ಕೊಟ್ಟಿರ್ತಾರೆ. ಆ ಬೀಜ ತಂದು ಆಮೇಲೆ ಮುರಿದು ಕೊಡ್ತಾರೆ, ಉಳಿದು ಕೊಡ್ತಾರೆ, ಉಳಿದ್ರಂತೆ ಮತ್ತೆ ಮುಂದೆ ಬೀಜ ಕೊಡಕ್ಕ ಮತ್ತೆ ಸಿಸ್ಕೊಂಬರೋದು ಮಾಡೋಕ್ಕಿಂತ ಹೋಗೋದು. ಈಗ ಸೀಡ್ಸ್ ಮಾಡೋದು ಏನೇನು ಅಲ್ಲಿ ಕ್ರಮಗಳಿರ್ತದೆ, ಏನೇನು ಮಾಡ್ತಾರೆ ಸ್ಟಾರ್ಟಿಂಗ್ ಎಲ್ಲ? ಸ್ಟಾರ್ಟಿಂಗ್ ಏನು ಮಾಡ್ತೀವಿ, ಮೊದಲು ಗೊಬ್ಬರ ಹಾಕಿ ಸೊಪ್ಪು ಫಲವತ್ತು ಮಾಡ್ಕೊಂತೀವಿ. ಸರ್ಕಾರಿ ಗೊಬ್ಬರ ಇದನ್ನು ತಿಪ್ಪಿ ಗೊಬ್ಬರ ಒಂದು ಗಾಡಿ ಹಾಕಿರ್ತೀವಿ, ಸರ್ಕಾರಿ ಗೊಬ್ಬರ ಹಾಕಿರ್ತೀವಿ. ಆಮೇಲೆ ಒಂದು ಬೋದು ಮಾಡಿ ಶೀಟ್ ಹಾಕಿರ್ತೀವಿ, ಗೊಬ್ಬರ ಮುಚ್ಚಿ ಶೀಟ್ ಹಾಕ್ತೀವಿ, ಗೊಬ್ಬರ ಮುಚ್ಚುತ್ತೆ, ಗೊಬ್ಬರ ಮುಚ್ಚುತ್ತೀವಿ. ಆಮೇಲೆ ಒಂದು 10 ಗಂಟೆ ಕಷ್ಟ ಮಾಡ್ಕೊಂಡ್ರಿ, 10 ಗಂಟೆ ಪೀಕ್ ಆದ ಆಟ ಬಂದು ಮತ್ತೆ ಒಂದು 10 ಗಂಟೆ ತಯಾರು ಮಾಡ್ಕೊಂಡು ನೀರಿನ ಸಲುವಾಗಿ. ಹೀಗೆ ಯಾವ್ಯಾವ ಬೆಳೆಗಳ ಬೀಜಗಳನ್ನ ಹೆಚ್ಚು ಉತ್ಪಾದನೆ ಮಾಡ್ತಾರೆ ನಿಮ್ಮಲ್ಲಿ? ನಮ್ಮಲ್ಲಿ ಚಿಲ್ಲಿ ಬೀಜ, ಕಲ್ಲಂಗಡಿ, ಟೊಮೆಟೊ, ಮೆಣಸಿನಕಾಯಿ, ಬೀಜನ ತೆಗಿಯೋದನ್ನು ಬೀಜ ತೆಗಿತು, ಮೆಣಸಿನಕಾಯಿ ಬೀಜ, ಬೀಜ ಮತ್ತೆ ಕಲ್ಲಂಗಡಿ ಬೀಜ, ಕಲ್ಲಂಗಡಿ ಬೀಜ ತೆಗಿಲಿಕ್ಕೆ ಟೊಮೆಟೊ ಬೀಜ, ಟೊಮೆಟೊ ಬೀಜ ಮತ್ತೆ ಕುಂಬಳ ಆಗಲ್ಲ, ಕುಂಬಳ ಆಗಲ್ಲ. ಇದಿಷ್ಟು ಒಟ್ಟೊಟ್ಟಿಗೆ ಶುರು ಮಾಡ್ತೀರಾ ಅಥವಾ ಒಂದಾದ್ರೆ ಒಂದೊಂದು ಒಂದೊಂದು ಮಾಡಿದ್ರೆ? ಒಂದು ಮುಗಿತಾರೆ ಒಂದು ಮಾಡೋದು, ಒಂದು ಮೆಣಸು ಮುಗಿತಾರೆ ಟೊಮಟ, ಆಗ ಹಿಂದು ಮುಂದೆ ಹಿಂದು ಮುಂದೆ ಮಡ್ಕೊಂತ ಹೋಗೋದು. ಈಗ ಚಿಲ್ಲಿ ಬೀಜ ಮಾಡಲಿಕ್ಕೆ ಶುರು ಮಾಡ್ತೀರ ಅಂತ ಇಟ್ಕೊಳ್ಳಿ, ಆ ಬೀಜವನ್ನು ಎಲ್ಲಿಂದ ಆಯ್ಕೆ ಮಾಡ್ತೀರಿ? ಕಂಪ್ನಿ ಕೊಡ್ತದ ಅಥವಾ ನೀವು ಎಲ್ಲಾದ್ರೂ? ಇಲ್ಲ ಇಲ್ಲ ಇಲ್ಲ, ಕಂಪ್ನಿಯವರೇ ಕೊಡ್ತಾರೆ, ಕಂಪ್ನಿಯವರು ಅವರ ಬೆಳೆಸಿ ಅವರಾಗಿ ಕೊಡ್ತಾರೆ. ಈಗ ನೀವು ಬೆಳೆಯನ್ನು ಬೆಳೆಯೋ ಟೈಮಲ್ಲಿ ನೀವು ಬೆಳೆ ಮಾರಾಟ ಮಾಡೋಕ್ಕೆ ಬೆಳೆದ್ರೂ ಈ ಬೆಳೆಗಳಿಗೆ ರೋಗ ರುಜಿನಗಳು ಸಾಮಾನ್ಯವಾಗಿ ಬಂದೇ ಬರ್ತವೆ, ಅಥವಾ ಅವರೇನಾದರೂ ವಿಶೇಷವಾಗಿ ಬೀಜ ಸಂಸ್ಕಾರ ಮಾಡಿದಂಥ ಬೀಜಗಳನ್ನು ಕೊಡ್ತಾರಾ, ರೋಗ ರುಜಿನಗಳು ಬರದಂತೆ ಇರೋದಂಥ ಬೀಜಗಳೇನಾದರೂ ಕೊಡ್ತಾರ, ಹೇಗೆ ಅದು? ಇಲ್ಲ, ರೋಗ ರುಚಿ ಬರೋದಂಥದ್ದು ಏನು, ಅವ್ರು ಕಾಮನ್ ಕೊಡ್ತಾರೆ, ಸಾಮಾನ್ಯವಾಗಿ ಕೊಡ್ತಾರೆ, ಕೊಡ್ತಾರೆ. ಆಮೇಲೆ ಕಾಮನ್ ರೋಗ ಬರೋದ್ರೆ ಬರ್ತವೆ, ಅವ್ರೇನು ಅದೇನು ಬೀಜ ಉತ್ಪಾದನೆ ನಮ್ಗೆ ಏನು ಕೊಡ್ತಾರಲ್ಲ ಅದು ಕೊಟ್ರೂ ರೋಗ ಬರ್ತಾ ಹೆಂಗೆ ಮಾಡಿದ್ರೆ ಒಟ್ಟು ರೋಗ. ಏನು ಒಪ್ಪಂದ ಆಗಿರುತ್ತೆ ನಿಮ್ಮಿಬ್ಬರ ನಡುವೆ? ಅವ್ರ ನಮ್ಮನ್ರಿ, ಅವ್ರ ನಮ್ಮನ್ನು ಏನ್ರಿ, ಮತ್ತೆ ಅವ್ರು ಕೊಟ್ಟಿರ್ತಾರೆ, ಅವ್ರು ಹಿಂದೆ ಮಿಸ್ತ್ರಿ ಬಿಟ್ಟಿರ್ತಾರೆ, ಇಂಥದ್ದು ಹೇಳಿ ಇಂಥ ವಡಿ ಅಂತ ಎಣ್ಣೆ ಹೊಡಿ ಅಂತಿರ್ತಾರೆ. ಕೃಷಿ ಅದಕ್ಕೆಲ್ಲ ಏನೇನು ಬೇಕು ಖರ್ಚು ಅವ್ರು ಕೊಡ್ತಾರ ನೀವು? ಏನು ನಾವು ಕೊಡ್ತೀವಿ. ಅಂದರೆ ನೀವೇನು ಈಗ ಮೆಣಸಿನಕಾಯಿ ಬೀಜ ಆಗಿರ್ಬೋದು, ಟೊಮೊಟೊ ಬೀಜ ಆಗಿರ್ಬೋದು, ಅವುಗಳ ಬೆಲೆ ನಿರ್ಧಾರ ಯಾರು ಮಾಡ್ತಾರೆ? ನೀವು ನಿರ್ಧಾರ ಮಾಡ್ತೀರ, ಅವ್ರು ನಿರ್ಧಾರ ಮಾಡ್ತಾರೆ? ಅವರು ನಾವು ಮಾತಾಡ್ಕೊಂಡು ನಿರ್ಧಾರ ಮಾಡಿರ್ತೀವಿ. ಒಂದು ವೇಳೆ ನಿಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆಗಿತ್ತು, ಜಾಸ್ತಿ ಆಗಿತ್ತು ಅಂದ್ರೆ ಅದನ್ನ ಸ್ವಲ್ಪ ಹೇಳ್ತೀವಿ ನಾವು, ಹೇಳಿದ್ರು ಮರಿ ಅವ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಟ್ಟಿರ್ತಾರೆ. ನಮ್ಮ ದೊಡ್ಡದು ಅವ್ರಿಗೆ, ನಮ್ಮ ಮುಂದೆ ಅವ್ರಿಗೆ ಲಾಭ ಆಗಿರ್ಬೋದು, ನಮ್ಮ ರೈತರಿಗೆ ಲಾಭ ಇಲ್ಲ. ಇನ್ನು ನಾವು ಅಲ್ಲೆಲ್ಲ ಹೊರದೇಶಕ್ಕೆ ಹೋಗಿ ದೂರ ಹೋಗೋದು ಬೀಜ, ಇಲ್ಲಿ ಸಾಮಾನ್ಯ ಇಲ್ಲಿ ಇಲ್ಲಿ ಮರಗಲ್ಲ ಅವರು, ಹೊರದೇಶಕ್ಕೆ ಹೋಗೋದದು. ಅವರು ಸ್ವಲ್ಪ ಹೆಚ್ಚುಕೊಮ್ಮ ಅವ್ರಿಗೆ ಎಷ್ಟಪ್ಪ ಅಂದ್ರೆ 1 ರೂಪಾಯಿ ಅವರಿಗೆ ಲಾಭ, 1 ರೂಪಾಯಿದಾಗ ನಮಗೆ ಬರೋದು 4 ಅಣೆ ಕೊಡ್ತಾರೆ ಅವರು, 12 ಅಣೆ ಅವ್ರಿಗೆ. ಅವ್ರು ಅಲ್ಲೇ ಮತ್ತೆ ಅವ್ನು ನಮಗೆ ಬೀಜ ಮಾಡಿದ್ವಿ ಅಂದ್ರೆ ನಮಗೆ ಮಾರೋರು ಯಾರನ್ನ, ಇಲ್ಲಿ ಇಲ್ಲಾರ ಮಾರತ್ತೋ, ನಾವೆಲ್ಲರ ಕೆಜಿ ಗಟ್ಟಲೆ ಮಾರೋಣ, ಯಾರು ತಗೋಣ, ಹೋಗು ಕಂಪ್ನಿಗೆ ಹೋಗು. ಅವರಲ್ಲೆಲ್ಲ ಅವರು ಸಲಬಳಗಿರ್ತಾರೆ, ಅವ್ರು ತಗೊಂಡು ಹೋಗ್ರ ತಗೊಂಡೋಗಿ ಅವ್ರು ಪ್ಯಾಕಿಂಗ್ ಮಾಡ್ತಾರೋ ಹೆಂಗೆ ಮಾಡ್ತಾರೋ ಮುಂದೆ ಅಲ್ಲಿ ಏನಾಗತ್ತೆ ನಮ್ಗೆ ಕೊಡೋದು ಒಂದು ಕ್ವಿಂಟಲ್ ಮೆಣಸು ಚಿಲ್ಲಿ ಬೀಜ್ಗೆ ಒಂದು 4.5 ಲಕ್ಷ ರೂಪಾಯಿ ರೇಟು. 4.5 ಲಕ್ಷ ರೂಪಾಯಿ ಒಂದು ಕ್ವಿಂಟಲ್. ಒಂದು ಕ್ವಿಂಟಲ್ ಚಿಲ್ಲಿ ಬೀಜ 4.5 ಲಕ್ಷ. 4.5 ಲಕ್ಷ ರೂಪಾಯಿ. ಈಗ ನೀವು ಒಂದು ಕ್ವಿಂಟಲ್ ಮೆಣಸಿನ ಬೀಜ ಉತ್ಪಾದನೆ ಮಾಡಬೇಕಂದ್ರೆ ಎಷ್ಟು ಎಕರೆ ಬಿತ್ತನೆ ಮಾಡ್ಕೊಳ್ತೀರಿ ನೀವೆಲ್ಲ? ನಾವು 10 ಗುಂಟೆ ಮಾಡ್ಕೊಂತ. 10 ಗುಂಟೆ. 10 ಗುಂಟೆ ಒಂದು ಕ್ವಿಂಟಲ್ ಬೀಜ ಬರುತ್ತೆ. ಒಂದು ಕ್ವಿಂಟಲ್ ಬರೋದು ಅತಿ ಅದು ಏನೋ ಬಲ ಇತ್ತು ಚಲೋ ಇಳುವರಿ ಬಂತು ಒಂದು ಇಲ್ಲ 60, 70, 75, 30 ಅಷ್ಟೇ ಬರೋದು. ಇಷ್ಟು ಸಾರ ಒಂದು ಕ್ವಿಂಟಲ್ ಯಾವ ಮನೆ ಬಂತ ಬರ್ತೀವಿ ಯಾವಾಗ ಬರೋದು ಒಂದು ಬರ್ಬೋದು ತೆಗ್ದೀವಿ ನಾವು ಆದರೂ ಸ್ವಲ್ಪ ಹೆಚ್ಚು ಕಮ್ಮು ಕ್ವಿಂಟಲ್ ಒಳಗೆ. ಈಗ ಒಂದು ಕ್ವಿಂಟಲ್ಗೆ 4.5 ಲಕ್ಷ ರೂಪಾಯಿ ದುಡಿತೀರ ಅಂತ ಹೇಳ್ತೀರಿ. ನಿಮ್ಮ ಖರ್ಚು ವೆಚ್ಚಗಳು ಏನಿರ್ತದೆ ಇಲ್ಲಿ ಏನೇನಿರ್ತದೆ? ಖರ್ಚು ವೆಚ್ಚಗಳು ಒಂದು 70-80 ಸಾವಿರ ರೂಪಾಯಿ ಆಳಿಂದು ಲೇವರ್ ಚಿಲ್ಲಿ ಆಳಿನ ಖರ್ಚು. ಆಳು ಅಷ್ಟು ಬೇಕಾಗ್ತದೆ. ಏನೇನು ಕೆಲಸ ಇರ್ತದೆ? ಅದೇನು ಒಂದು ಕಿತ್ತು ಪೌಡ್ರ್ ಕೊಡ್ಬೇಕಲ್ಲ ಗಂಡು ಹೆಣ್ಣು ಇದು ಮಾಡೋದು. ಗಂಡು ಒಂದು 6 ಸಾಲ ಸಿದ್ವಿ ಅಂದ್ರೆ ಹೆಣ್ಣು 15 ಸಾಲ ಸಿಗ್ತದೆ. ಆ ಪೌಡ್ರ್ ತೆಗೆದು ಈಗ ಎಣ್ಣೆ ಕೊಡೋದು ಅದನ್ನ ಆಮೇಲೆ ಏನು ಮಾಡೋದು ಪೌಡ್ರ್ ಕೊಡೋದು ಆಮೇಲೆ ಕಿತ್ತು ಕಿತ್ತು ಮುಂಚೆ ಲೇವರ್ ಒಂದು 10 ಗುಂಟೆ ಇತ್ತಂದ್ರೆ ಅದಕ್ಕೆ 30 ಮಂದಿ ಬೇಕು ಲೇವರ್. ಆ ಥರ ಒಂದು ತಿಂಗಳು ಮಾಡಬೇಕು ನಾವು. ಏನು ಕೆಲಸ ಮಾಡ್ತಾರಂದ್ರೆ ನೀವು ಅದರಲ್ಲಿ? ಅದರಲ್ಲಿ ಏನಿಲ್ಲ ಮುಂದೆ ಕೇಳ್ತಾರೆ ಮುಗ್ಗಿ ಹೆರ್ಕನದು ಆಮೇಲೆ ರಾತ್ರಿ ಅದನ್ನು ಕಿತ್ತು ಪೌಡ್ರ್ ಮಾಡಿಸ್ತೀವಿ. ಬೆಳಗ್ಗೆ ಅವ್ರ ಕೈಗೆ ಒಂದು ಬೂಸ್ ಕೊಟ್ಟಿರ್ತೀವಿ ಆ ಬೂಸ್ನಾಗ ಗೆದ್ದದ ಅದನ್ನು ಮುಗ್ಗಿ ಕೇಳೋದು ಕೊಡೋದು. ಆಮೇಲೆ ಏನಾಗತ್ತೆ ಗಂಡು ಏನಿರ್ತ ನೋಡ್ರಿ ಗಂಡು ಇರ್ತಲ್ಲ ಆ ಗಂಡಿನ ಥರ ಅದು ಹೆಣ್ಣಾಗಬೇಕು ನಾಳೆ ಕಾಯಿ ಅದು ನಿಮ್ಮ ಮುಂದೆ ನಮ್ಮ ರೈತರಿಗೆ ಮಾರಾಡಕ್ಕೆ ಕಮರ್ಸಲ್ ಮಾಡಿ ಮಾರಕ್ಕೆ ಅವ್ರಿಗೆ ಉತ್ಪಾದನೆ ಭಾಳ ಆಗತ್ತದ. ಈಗೇನಿಲ್ಲ ನಮ್ಮ ದೊಡ್ಡ ರೈತರಿಗೆ ಸಹಾಯ ಆಗದದು. ಈಗ ಇದು ಗಂಡು ಬೀಜ ಇದು ಹೆಣ್ಣು ಬೀಜ ಅಥವಾ ಇದು ಗಂಡು ಗಿಡ ಇದು ಹೆಣ್ಣು ಗಿಡ ಅಂತ ಹೇಗೆ ನಿರ್ಧಾರ ಮಾಡ್ತೀರಿ? ಗೊತ್ತಾಗುತ್ತೆ ರೀ ಹೆಣ್ಣಿನ ಕುಲ ಬೇರೆ ಗಂಡಿನ ಕುಲ ಬೇರೆ ಅದು ಗೊತ್ತಾಗಬೇಕು. ಅದು ಏನು ಮಾಡ್ತಾರೆ ಬೆಳೆ ಅದು ಗಿಡ ಯಾವುದು ಗಂಡು ಹೆಣ್ಣು 1 ಕಿಲೋಮೀಟರ್ ಇರುತ್ತೆ. ಹೌದಾ ಸರಿ. ಈಗ ಸಾಮಾನ್ಯವಾಗಿ ಪರಾಗಸ್ಪರ್ಶ ಅಂತೀವಿ ನಾವು ಹೊರಗಡೆ ನ್ಯಾಚುರಲ್ ಅಲ್ಲಿ ಆಗೋದು ಸಹಜವಾಗಿ ಆಗೋದು ಹೊರಗಡೆ ಪರಾಗಸ್ಪರ್ಶದಿಂದ ಆಗ್ತದೆ. ಈ ಜೇನುನೊಣಗಳಿರ್ಬೋದು ಪತಂಗಗಳಾಗಿರ್ಬೋದು ಈ ಬೇರೆ ಬೇರೆ ದುಂಬಿಗಳು ಇವೆಲ್ಲವೂ ಸಹಿತ ಈ ಕೆಲಸವನ್ನು ಮಾಡ್ತಾರೆ. ಇದು ಇಲ್ಲಿ ಮನುಷ್ಯ ಮಾಡಬೇಕು. ಇದರ ಮನುಷ್ಯ ಮಾಡ್ತಾರೆ ಅದು ಯಾವ ಥರ ಮಾಡಿದ್ರಿ? ಒಂದು ಚಿ ಗಿಡ ನಾಟಿ ಮಾಡಿದ್ವಿ ಅಂದ್ರೆ 3 ತಿಂಗಳ ಮಟ್ಟ ನಾವು ಬಹಳ ಫಲವತ್ತು ಮಾಡಿ ಅದನ್ನು ಜೋಪಾನ ಮಾಡಬೇಕು 3 ತಿಂಗಳವರೆಗೂ. ಮೂರು ತಿಂಗಳು ಬೆಳೆಸು. 3 ತಿಂಗಳಿಗೆ ಯಾವ ಎಣ್ಣೆ ಹಿಡಿಬೇಕು ಏನು ರೋಗ ಬರ್ದಂತ ಕಾಯ್ಕೊಂಡು ಅದಕ್ಕೆ ಮ್ಯಾಲೆ ಮೆಸ್ ಹಾಕಿ ಅರಿವಿ ಹಾಕಿ ಒಳಗೆ ಮಾಡೋದು ಯಾವ್ದಾರ ನೀವು ಹೇಳಿದಂತ ದುಂಬಿ ಹುಳ ಬಂದು ಇದು ಈ ಗಂಡಿ ಮುಟ್ಟಿ ಎಣ್ಣೆ ಕುಂತ್ಕೊಂತ ರೌಟ್ ಆಗತ್ತದೆ. ಅದ್ಮೇಲೆ ಇನ್ಮೇ ಐತೆ ಅಂದ್ರೆ ಅದು ಪ್ಲಾಟ್ ಕಲಗತ್ತೆ ಕೊಡ್ರ ಹಂಗ ಆಗ್ಬಾರ್ದಂತಂದು ನಾವೆಲ್ಲ ಪದ್ರಿ ಹಚ್ಚಿ ಅದು ಲಕ್ಷಗಟ್ಟಲೆ ಖರ್ಚು ಮಾಡಿ ನೆಟ್ಟು ಬಡಿಸಿ ಒಂದು ಕೆಬ್ಬಣದ್ದು ಅದ್ರಾಗೆಲ್ಲ ಪದ್ರಿ ಹಾಕೋದು ಮಾಡೋದು ಬೇಡಪ್ಪ ನಾವು ನಾಡೋದ್ರೆ ಸುಮಂಜೆ ನಾವು ಕುಟ್ಟಿಗೆ ನಡೆ ಹಾಕ್ಯಂದು ಮೆಸ್ ಹಾಕ್ಯಂದು 10 ಗುಂಟೆ ಮುಚ್ಕೊಂತ ಬಂದು ಯಾರು ಬಂದರು ಬಿಡ ನಾವು ರೈತರಾಟ ಲೇವರು ನಾವು ಒಟ್ಟು ಬಳೆ ಮಾಡ್ಬೋದ್ರಿ ಪದ್ರಿ ಹಾಕ್ಯಂದು ಒಳಗಿರೋದು ಆ ಥರ ಮಾಡಿ. ಈಗ 3 ತಿಂಗಳಾದ್ಮೇಲೆ ಮೊಗ್ಗು ಬಿಟ್ಟಾಗ ಕೆಲಸ ಶುರು ಆಗ್ತದೆ. 3 ತಿಂಗಳ ಮಟ್ಟ ಹೂವು ಮೊಗ್ಗು ಬಿಟ್ಟಿರ್ತದೆ ಹೂವಿನ ಮೊಗ್ಗು ಇರ್ತಲ್ಲ ಮೊಗ್ಗು 1 ತಿಂಗಳಾಗುತ್ತೆ ಚಲೋ ಆಗತ್ತದೆ ಬಿಡಕ್ಕೆ ನಾವು ಅದನ್ನ 1 ತಿಂಗಳಿಂದ ಶುರು ಆಗ್ತದೆ ಅದನ್ನ ಹರಿಕಂತ ಹೋಗ್ಬಿಡೋದು ನಾವು 3 ತಿಂಗಳ ಮಟ್ಟ ಅದನ್ನ ಹರಿಬೇಕು ಅದನ್ನ ಮೊಗ್ಗು ಹರಿಬೇಕು ಆಮೇಲೆ ಜಗ್ ಗಿಡ ಫಲ ಯಾವುದು ಗಂಡಿನ ಮೊಗ್ಗು ಹೆಣ್ಣಿನ ಎರಡು ಹರಿದು ಎರಡು ಬಿಡ್ತೀರಾ ಅದು 3 ತಿಂಗಳಾದ್ಮೇಲೆ 3 ತಿಂಗಳ ಮಟ್ಟ ಅವನ್ನ ಹರ್ಕಂತ ಹೋಗೋದು ನಾವು ಅದೇನು ಬರ್ತೀವಿ 1 ತಿಂಗಳಾದ್ರೆ ಚಲೋ ಆಗತ್ತೆ ಬಿಡಕ್ಕೆ ಅದು ಇರಬಾರ್ದು ಅದು ಅದು ಬೇಕಾಗಿಲ್ಲ ಅದು ಅದನ್ನ ತೆಗೆದು ಬಿಡೋದು ತೆಗೆದು ಗಿಡ ಗ್ರಿ ಫಲವತ್ತಾದಾಗ ಅದನ್ನು ಗಂಡು ಬಿಡೋದು ಇನ್ನೂ ಬಿಡೋದು ಬೆಳೆಸೋದು ಆಗ ಎರಡೂ ಫಲವತ್ತಾಗಿ ಜಗ್ಗು ಮುಗ್ಗಿ ಬಂತಪ್ಪ ಅಂದಾಗ ಸಾಕಷ್ಟು ಫಲವತ್ತಾಗಿ ಮುಗ್ಗಿ ಬಂದಾಗ ಆಮೇಲೆ ಲೇವರ್ ನಸೋದು ಅದಕ್ಕೆ ಆಮೇಲೆ ಸ್ಟಾರ್ಟ್ ಮಾಡೋದು 3 ತಿಂಗಳಾದ್ಮೇಲೆ 3 ತಿಂಗಳ ಮಟ್ಟ ಏನು ಮಾಡೋದಿಲ್ಲ ಲೇಬರ್ಗಳು ಏನು ಕೆಲಸ ಮಾಡ್ತಾರೆ ಅವ್ರ ಲೇಬರ್ಗಳು ಆ ಗಂಡು ಏನೈತಲ್ರಿ ಗಂಡು ಹೊರದು ನಾವು ರಾತ್ರಿ ಪರಾಗಂ ಪೌಡರ್ ಮಾಡ್ಕೊಂತ ಪೌಡರ್ ಮಾಡ್ತೀರಾ ಪೌಡರ್ ಮಾಡ್ತಾರೆ ಎದ್ರಲ್ಲಿಂದ ಮಾಡ್ತೀರಿ ಅದನ್ನ ಹರ್ಕೊಂಬಂದು ಸೋಸಿ ಬಿಡ್ತು ಆ ಮೊಗ್ಗುಗಳನ್ನು ಹೂಗಳನ್ನು ಹೂಗಳನ್ನು ಹೂಗ ಹೂ ಅಥವಾ ಮಗ್ಗ ಮಗ್ಗ ಹರ್ಕೊಂಬರ್ತು ಮಗ್ಗಿ ಹರ್ಕೊಂಬಂದು ಸೂಸಿ ಅವನು ಸೋಪ್ ಆಗತ್ತೆ ಅದನ್ನ ಪರಾಗ ಮಾಡಿ ಒಂದು ಬಿದ್ದಕ್ಕೆ ಹಾಕ್ತೀವಿ ಆಳಿಗೆ ದೊಡ್ಡ ಪೇಪರ್ ಆಳಿಗೆ ಹಾಕಿ ಅದಕ್ಕೊಂದು ಮೇಲೆ ಲೈಟ್ ಬಿಡ್ತೀವಿ ಅದು ಬೆಳಗತ್ತಿಗೆ ಅದು ಸ್ವಲ್ಪ ಪೌಡ್ರ್ ಹೊಡಿಯುತ್ತೆ ಪೌಡ್ರ್ ಆಗುತ್ತೆ ಅದನ್ನ ಆಮೇಲೆ ನಾವು ಬಟ್ಲಕ್ಕೆ ಹಾಕಿ ಒಂದು ಮೇಲೆ ಒಂದು ಅರಿಬಿ ಹಾಕಿ ಕಡ್ದು ಪೌಡ್ರ್ ಮಾಡ್ತೀವಿ ಪೌಡ್ರ್ ಮಾಡಿದ್ಮೇಲೆ ಆಮೇಲೆ ಸಣ್ಣ ಒಂದು ಬೂಸ್ ಮಾಡಿರ್ತೀವಿ ಹೆಣ್ಮಕ್ಳಿಗೆ ಕೊಡಕ್ಕೆ ರಿಂಗ್ ರಿಂಗಿನಾಗ ಬೂಸ್ ಇರ್ತದೆ ಆ ರಿಂಗಿಗೆ ಅವ್ರ ಕೈ ಕೊಡೋದು ಅವ್ರ ಕೈಗೆ ದಾರ ಕೊಡೋದು ಅದು ಮುಟ್ಸೋದು ದಾರ ಕಟ್ಟೋದು ಯಾವುದಕ್ಕೆ ಅದಕ್ಕೆ ಹೆಣ್ಣಿಗೆ ಹೆಣ್ಣು ಗಿಡಕ್ಕೆ ಹೆಣ್ಣು ಗಿಡಕ್ಕೆ ಅದು ಮುಟ್ಸಿ ದಾರ ಕಟ್ಸಿದ್ನಪ್ಪ ಅಂದ್ರೆ ಅದು ನಮ್ಗೆ ಹೂವಿಗೆ ಮುಟ್ಸ್ತಾರೆ ಇಲ್ಲ ಅದು ಮಗ್ಗ ಆ ಮಗ್ಗ ಕಿತ್ಕೊಂಡ್ಬಿಡೋದು ಅದನ್ನ ಆ ಮಗ್ಗು ಈಗ ಮಗ್ ಇರ್ತದೆ ಹೆಣ್ಣಿಂದು ಹೆಣ್ಣು ಮಗ್ಗ ಕಿತ್ಕೊಂಡು ಗಂಡಿಂದು ಪರಾಗ ಮುಟ್ಸೋದು ಅದಕ್ಕೆ ಕಟ್ಸ್ತೀರಿ ಅದಕ್ಕೆ ಕಟ್ಸೋದು ಹೆಣ್ಣಿ ಕಟ್ಸೋದು ದಾರ ಕಟ್ಸ್ತೀರ ಅದಕ್ಕೆ ದಾರ ಕಟ್ಸೋದು ದಾರ ಅಷ್ಟು ಕಟ್ಸೋದು ದಿನ ಅದ ಉದ್ಯೋಗ 3 ತಿಂಗಳ 1 ತಿಂಗಳ ದಾರ ಯಾವ ಭಾಗದಲ್ಲಿ ಕಟ್ತೀರಿ? ಮಗ್ಗಿಗೆ ಕಟ್ಟಿಬಿಡ್ತು ಮಗ್ಗಿಗೆ ಮಗ್ಗಿ ಕಟ್ಟು ಕಾಯಾಗ ಬಂದ್ಬಿಡ್ತದೆ ಹೆಣ್ಣಿನ ತುಂಬು ಮೆಣಸಿನ ತುಂಬು ಇದು ಮಗ್ಗ ಇದು ಇದ ಕಾಯಿ ಇದು ಇದು ಮಗ್ಗಿರ್ತಲ್ಲ ಇಲ್ಲಿ ಕಟ್ಟಿಬಿಡ್ತು ಇನ್ನು ಬರಾಗ ಪರಾಗ ಯಾವಾಗ ಪೌಡ್ರ್ ಮುಗಿಸಿದಲ್ಲ ಕಾಯಿ ಬಂದ್ಕೊಂತ ಹೋಗತ್ತೆ ಆ ತುಂಬಿನಾಗ ಅದು ದಾರ ಉಳಿದೈತಿ ಅದ ನಮ್ಮ ಕಾಯಿ, ಅದ ಬೀಜದ ಕಾಯಿ. ಆಮೇಲೆ ಅದೇನು ಕಣತೆ ಪಿಲ್ಲರ ಒಂದು ದಾರಿಲಿ ದುಡಿತೆ ಅಂದ್ರೆ ಅದನ್ನ ತೆಗೆದುಗಿಬೇಕು ನಾವು. ನೀವು 10 ಗುಂಟೆಯಲ್ಲಿ ಮಾಡ್ತೀರಿ? 10 ಗುಂಟೆ. ಇದು ಕೆಲಸ ಎಲ್ಲೂ ನಿಂದಿರಬಾರ್ದು, ಗ್ಯಾಪ್ ಆಗಬಾರ್ದು, ಗ್ಯಾಪ್ ಆಗಬಾರ್ದು. ಎಷ್ಟು ಜನ ನಿಮಗೆ ಕೂಲಿ ತರಬೇಕಾಗ್ತದೆ? ನಮ್ಗೆ ಸ್ವಲ್ಪ ಸಿಗೋ 25-30-40. ಅದನ್ನೆಲ್ಲ ಏನು ನುರಿತವರು ಮಾಡ್ತಾರೋ, ಅಂದ್ರೆ ದಾರ ಕಟ್ಟೋದು, ಈ ಪರಾಗಸ್ಪರ್ಶ ಕ್ರಿಯೆ, ಅವರೇ ಮಾಡ್ತಾರೆ? ಅವ್ರು ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ತಾರೋ ಅಥವಾ ಕಾಮನ್ ಎಲ್ಲ ಮಾಡ್ತಾರೆ? ಕಾಮನ್ ಅಲ್ಲಿ ಎಲ್ಲರಿಗೆ ಕಲ್ಕೊಳ್ಳೆ ಕೂಲಿ ಕೆಲಸ ಮಾಡೋರಿಗೆ ಇದು ಗೊತ್ತಿದೆ, ಅವ್ರಿಗೆಲ್ಲ ಗೊತ್ತೈತೆ. ಎಲ್ಲ ಕಲ್ಕೊಂಡು ನೂರ್ತು ಬಿಟ್ರೆ ಈಗ ಬಿಟ್ಟಿದ್ದವ್ರು. ಅತಿಯೇ ಮಾಡಕ್ ಬರ್ತಾನೆ, ಸ್ವಲ್ಪ ತಿಳಿ ಕಮ್ಮಿ ಇದ್ದಾರು ಅವೆಲ್ಲ. ಇವೊಂದು ನಮ್ಮ ಊರಾಗ ಒಂದು 12 ಮಂದಿ ಮಾಡತ್ತೆ. ನಮ್ಮ 1 ರೂಪಾಯಿ ಐತಿ, ನಮ್ಮೂರು 1 ರೂಪಾಯಿದಾಗ 12 ಮಂದಿ 15 ಜನ ಕೂಲಿಕಾರ ಈ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾರೆ. ಈಗ ಒಂದು ದೃಷ್ಟಿಯಿಂದ ಅವರಿಗೆಲ್ಲ ಜೀವನಕ್ಕೆ ಭದ್ರತೆ ಆಗಿದೆ ಅಂತ ಅನ್ಸುತ್ತಲ್ವಾ? ಭದ್ರತೆ ಏನು ಭದ್ರತೆ? ಕೂಲಿ ಅಂತ ಕೂಲಿ ಭದ್ರತೆ ನಾವು ಏನು ಹೆಂಗಂಗ 700 ರೂಪಾಯಿ ಕೊಡ್ತೀವಿ, 150 ಕೊಡ್ತೀವಿ, ಫಸ್ಟು 70 ಈಗ ಕಾಮನ್ ಪರಿಸ್ಥಿತಿ ಮತ್ತೆ ಈಗ ಬಂದಾಗ ಏರ್ಕೊಂತ ಸ್ವಲ್ಪ ಹೆಚ್ಚಿಗೆ 150-700 ಮಟ್ಟ ಐತಿ ಒಬ್ಬರಿಗೆ. ಒಬ್ಬರಿಗೆ 30 ಮಂದಿ ಎಷ್ಟಾಗತ್ತೆ ಲೆಕ್ಕ 700 ಅಂತ. ಈಗ ನೀವು ಒಂದು ಅವಧಿಯ ಬೀಜೋತ್ಪಾದನೆ ಮಾಡ್ತೀರಿ ಅಂದಾಗ ಅವ್ರಿಗೆ ಎಷ್ಟು ದಿನ ಕೆಲಸ ಇರ್ತದೆ ಅದರಲ್ಲಿ? ಅವ್ರಿಗೆ ಒಂದು ತಿಂಗಳು ಕಂಟಿನ್ಯೂ ಅವ್ರಿಗೆ 30-35 ಮಂದಿ ಕಂಟಿನ್ಯೂ ಕೆಲಸ ಕೊಡೋಕೆ ನಾವು. ಒಂದು 5,000 ರೂಪಾಯಿ ಒಬ್ಬರಿಗೆ ಕೂಲಿ ಅಂತ ಹಾಗೆ ಆಗುತ್ತೆ. ಒಬ್ಬರಿಗೆ 10,000 ಆಗತ್ತೆ, 10,000 12 ಮಟ್ಟ ಆಗತ್ತೆ ಒಬ್ಬರಿಗೆ. ಸ್ವಲ್ಪ ಹೆಚ್ಚಿಗೆ ಒಬ್ಬರಿಗೆ 10,000 ರೂಪಾಯಿ ಒಂದೂವರೆ ಮಟ್ಟ ಹೋಗತ್ತರ ಅದು ಚಲೋ ಐತ. 1,00,000 ರೂಪಾಯಿ ಬರೀ ಪೇಮೆಂಟ್ ಆಳ್ಯಾರಿಗೆ ಪೇಮೆಂಟ್ ಆಗ್ತದೆ. ಈಗ ಮೆಣಸಿನ್ಕಾಯಿ ಬೀಜ ಆಯಿತು, ಕಾಯಿ ಆಯಿತು, ಅದು ಒಣಗಿಸಿ ಒಣಮೆಣಸಿನ್ಕಾಯಿ ಆಗ್ತದೆ, ಆಮೇಲೆ ಅದನ್ನ ಹೊರಗಡೆ ಒಣಗಿಸ್ತೀರಾ ಅಥವಾ ಹೇಗೆ? ಇಲ್ಲಿ ಗಿಡದಾಗ ಒಣಗಿಸ್ಬಿಡ್ತಾನೆ, ಗಿಡದಲ್ಲೇ ಒಣಗಿಸಿ ಆಮೇಲೆ ಅದನ್ನ ಚೆಕ್ ಮಾಡೋದು, ತುಂಬ ಇಲ್ಲದ್ದು ಬೇಗ ದಾರ ಕಟ್ಲಾರ್ದಿರ್ತಲ್ಲ ಅದನ್ನ ನೋಡ್ಕೊಂತ ಆಡಾಡೋದು. ಅದು ಇರಬಾರ್ದು ಅದು ಇತ್ತಾರ ಅದು ಫೇಲ್ ಆಗಿಬಿಡು. ಮತ್ತೆ ಅದು ಏನಾಗತ್ತ, ಹೆಣ್ಣೇನೈತಿ ಹೆಣ್ಣು ಹಾಕತ್ತದು, ಗಂಡು ಹೋಲ್ಬೇಕು ಅದು. ಸರಿ, ಈಗ ಆ ಮೆಣಸಿನ್ಕಾಯಿಯನ್ನು ಗಿಡದಲ್ಲೇ ಒಣಗಿಸ್ತೀರಿ? ಗಿಡದಲ್ಲಿ ಒಣಗಿಸ್ತೀವಿ. ಆಮೇಲೆ ಅದು ಬೀಜ ತೆಗೆಯುವ ಕ್ರಿಯೆಗಳು ಏನೇನು? ಕ್ರಿಯೆಗಳು ಏನಿಲ್ಲರಿ, ನಮ್ಮ ಅಂಥವು ಏನಿಲ್ಲ, ಹಾಕ್ತೀವಿ ತುಂಬಿಸಿ ಮತ್ತೆ ಹರಿದ ಮೇಲೆ ಅಲ್ಲೇ ಒಣಗಿಬಿಟ್ಟಿರ್ತ ಅದನ್ನ ಹರ್ಕೊಂಬಂದು ತುಂಬಿಸಿ ಹಾಕಿರ್ತೀವಿ. ಆಮೇಲೆ ಸ್ವಲ್ಪ ಬಿಸಿಲಿಗೆ ಬಿಟ್ಬಿಡ್ತೀವಿ, ಬಾಡತ್ತ ಆಮೇಲೆ ಬಡ್ದು ಬಿಡ್ತು ನಾವು. ಬಡ್ದು ಬೀಜ ತೆಗೆದು ಅಂತ ಜೇಡಿಗಳು ಅದಾವೆ, ಆಯ್ತು ತಕ್ಕಂದೆಲ್ಲ ಇದು ಮಾಡ್ಕೊಂಡು. ಎಲ್ಲ ಬೀಜಗಳು ಸತ್ವಯುತವಾಗಿರ್ತವೆ ಅದರಲ್ಲಿ? ಎಲ್ಲ ಬಿಡ್ತು, ಎಲ್ಲ ಸಿಗುತ್ತೆ. ಮತ್ತೆ ಆಮೇಲೆ ನಾನು ಗಮನಿಸಿದಾಗೆ ನಿಮ್ಮ ಊರಲ್ಲಿ ಈ ಬೀಜವನ್ನೇ ಆರಿಸ್ತಾ ಕೂತಿದ್ದಾರೆ, ಏನ್ ಕೆಲಸ? ಅದನ್ನ ಆರಿಸ್ಲೇಕ್ಕೆ ನಾವು ಚಲೋ ಹೊತ್ತಿನಾಗ ಆದ್ರೂ ಅದ್ರ ಎಲ್ಲಾರು ಒಂದು ಕಪ್ಪು ಇರುತ್ತ, ಕೆಂಪು ಉಳಿದಿರ್ತ, ಬಿಸಿಲು ಸಿಪ್ಪಿ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬೀಜನ ಕೊಡು. ಏನೋ ಒಂದೇಳೆ ತುಂಬಿನಾಗ ಹಾವು ಹೋಗಿ ಇಬ್ಬನಿ ತ್ಯಾವ ಹೋಗಿ ಬೀಜನ ಹಾಕಿ ಬೀಜ ಕಪ್ಪ ಆಗಿರ್ತಾವೆ, ತಗೊಳ್ಳಲ್ಲ ಅವನು ತಗೊಳಲ್ಲ, ಆ ಬೀಜ ವೇಸ್ಟ್ ಆಗಿಬಿಡ್ತದೆ. ಆ ಬೀಜ ಆಯ್ತು ಈಗ ಅದನ್ನ ಆಯ್ತು, ಅವ್ರಿಗೂ ನೀವು ಕೂಲಿ ಕೊಡ್ತೀರಿ? ಅವ್ರಿಗೆ ಕೂಲಿ ಕೊಡ್ತೀರಿ. ಎಷ್ಟು ಕೊಡ್ತೀರಿ ಅದೇನು ಬೀಜದ ಲೆಕ್ಕನ ಅಥವಾ ಇಲ್ಲ? ಸಮಯಕ್ಕಾಗ ಯಾಕ 700 ರೂಪಾಯಿ 150 ರೂಪಾಯಿ ಕೊಡೋದವ್ರು. ಎಷ್ಟು ತೆಗಿತಾರೆ ಅವರು? ಈ ಬ್ಯಾಡ ಬ್ಯಾಡ ಒಂದು 2 ಕೆಜಿ 1 ಕೆಜಿ ಆನ್ ಮಾಡ್ತಾರೆ, 2-3 ಕೆಜಿ ಮಾಡ್ಬೇಕಾದ್ರೆ ಒಂದು ದಿನಕ್ಕೆ 3 ಕೆಜಿ ಸಣ್ಣ ಬೀಜ ಮತ್ತೆಲ್ಲ ಕಣ್ಣು ಕಂಡಿಟ್ಟೆಲ್ಲ ನೋಡ್ಬೇಕಲ್ಲ. ಅಂದ್ರೆ ಈಗ ನಿಮ್ಮ ಈ ಬೀಜೋತ್ಪಾದನೆ ಇರತಕ್ಕಂತ ಭಾಗಗಳಲ್ಲಿ ನಮ್ಮ ಕೂಲಿಕಾರರಿಗೆ ವರ್ಷಪೂರ್ತಿ ಕೆಲಸ ಇರ್ತದ? ಒಂದು ಅವಧಿ ಮುಗಿದ್ರೆ ಒಂದು ಅವಧಿ ಬರುತ್ತೆ, ಮತ್ತೆ ಈಗ ನಾವು ಎಲ್ಲ ಒಂದು ಅವಧಿ ಅಂದ್ರೆ 3 ತಿಂಗಳಗಟ್ಟಲೆ ನಾವು ಹಾಳು ಹಿಡ್ಕೊಂಡಿರ್ತೀವಿ. ಈಗ 10 ಗುಂಟೆ ಅದು ಮುಗೀತು, 1 ತಿಂಗಳ ಮತ್ತೊಂದು 10 ಗುಂಟೆ ಅದು ಬರುತ್ತೆ, ಆ 10 ಗುಂಟೆ ಮುಗಿದ ಮತ್ತೊಂದು 10 ಗುಂಟೆ ಒಂದು ಏನು ಕಲ್ಲಂಗಡಿ ಇರುತ್ತೆ, ಅದು ಒಂದು 8-10 ದಿವಸ. ಆಮೇಲೆ ಟೊಮಾಟೊ ಬರುತ್ತೆ, ಆಮೇಲೆ ಹಾಗಲು ಬರುತ್ತೆ, ಅದು ಕಂಟಿನ್ಯೂ ನಮ್ಗೆ ಏನು 6 ತಿಂಗಳಗಟ್ಟಲೆ ನಮ್ಮ 4-5 ತಿಂಗಳಗಟ್ಟಲೆ ನಮ್ಮ ಕಡೆಯಲ್ಲಿ ಅವರು ಇರ್ತಾರೆ, ಬಿಡೋಕ್ತಾ ಇರಲ್ಲ, ಒಂದು ಮಾಡಿರ್ತೀವಲ್ಲ. ಇದು ಈಗ ಸಾಮಾನ್ಯ ಕೃಷಿ ಮಾಡೋದಕ್ಕಿಂತ ಈ ಬೀಜೋತ್ಪಾದನೆ ಕೆಲಸ ತುಂಬ ನೀವು ತಲ್ಲೀನರಾಗಬೇಕಾಗುತ್ತೆ. ಭಾಳ ಇದು ಮೈ ಮರೆಯಂಗಿಲ್ಲ, ಇದು ಮೈ ಮರೆಯಂತಾಗಲ್ಲ, ಇದು ಅಷ್ಟ ಭಾಳ ಟೆನ್ಷನ್ ಭಾಳ ಟೆನ್ಷನ್ ಕೆಲಸ. ಇದನ್ನ ಮಾಡ್ಬೇಕಾದ್ರೆ ಭಾಳ ಬಿಂಜವಾಬ್ದಾರಿಯಿಂದ ಮಾಡಿದ್ರೆ ಫೇಲು, ಅಲಕ್ಷ್ಯ ಮಾಡಿದ್ರೆ ಲಾಸು, ಅಗ್ದಿ ನಾವು ನಿಂತ್ಕೊಂಡು ಮಾಡಿದ್ರೆ ಕೆಲಸ. ನಾವೇನಾರ ಮಾಡಿ ಎದ್ಬಡ ಮಾಡಿದ್ದ ಒಂದು 15-20 ವರ್ಷ ಆಯಿತು ಈ ಬೀಜ ಉತ್ಪಾದನೆ ಇದರಲ್ಲಿ ತುಂಬ ಲಾಸ್ ಆಗಿದ್ದು, ಪೆಟ್ಟು ತಿಂದಿದ್ದು, ಏನೋ ನೆಗ್ಲೆಕ್ಟ್ ಮಾಡಿ ಏನೋ ಆಯ್ತು, ಇಂಥವು ಅನುಭವಗಳಾಗಿದ್ದಾವ? ಅಯ್ಯೋ ಎಷ್ಟು ಸಲ ಆಗಿದೆ ಅಯ್ಯೋ, ಅಲ್ಲೇ ಒಂದು ಗೋಂಟತ್ತ ಬೇರೆ ಅಯ್ಯೋ. ಹಾಂ ಹಾಂ, ಬಿಡುಗಡೆ ಇದು ರೋಗ ಬಂದು ಲಾಸ್ ಆಗಿರ್ತಾ, ಇಲ್ಲ ಮಳೆ ಇರೋಂಥ ಹೆಚ್ಚು ಕಮ್ಮಿ ಮಳೆ ಒಮ್ಮೆ ಆದಾಗ ಲಾಸ್ ಆಗಿರ್ತಾ, ಹಂಗಾಗಿ ಲಾಸ್ ಆಗ್ಯಾವ, ಲಾಸ್ ಆಗಿ ಪೆಟ್ಟೊಂದು ಬಿದ್ದಾವ. ಎಲ್ಲ ಸ್ವಚ್ಛ ಆಗಿಬಿಟ್ಟು, ಎಲ್ಲ ಸ್ವಚ್ಛ ಆಗಿ ಮತ್ತೆ ಅವ್ರು ಕೂಲಿಯರಿಗೆ ನೀಟಾಗಿರ್ಬೇಕು, ನಾವು ಸ್ವಚ್ಛ ಆದ್ರೆ ಮತ್ತೆ ಮುಂದೆ ಮಾಡಿ ಮತ್ತೆ ಅದಕ್ಕೆ ತಯಾರಾಗ್ಬೇಕು ನಾವು. ಈಗ ನಮ್ಗೇನು ರೈತರಿಗೆ ಅಂದ್ರೆ ನೀರಿಲ್ಲದಕ್ಕೆ ಎಲ್ಲ ಒಣ ಬೇಸಾಯ ಇದೆ, ಮೆಕ್ಕೆಜೋಳ ಹಾಕ್ಬೇಕಾದ್ರೆ ನೀರಿಲ್ಲ, 1 ಎಕರೆಗೆ ಮೆಕ್ಕೆಜೋಳ ಹಾಕಿದ್ರೆ 1 ಎಕರೆಗೆ ನೀರಾಗಲ್ಲ. ಹಾಗಾಗಿ ರೈತರಿಗೆ ನೀರಿನ ಸಲುವಾಗಿ ಏನೇನು ಉಳಿದಿಲ್ಲ. ಇಲ್ಲಿ ಒಂದು ಕೆರೆ ಐತೆ, ಅದು ಏನು ಕೆರೆ ತುಂಬಿಕೆಂದ್ರೆ ಸ್ವಲ್ಪ ಜಲ ಸಕ್ಕಂಬ್ರೆ ಕೆರೆ ತುಂಬುವಲ್ದು. 20 ವರ್ಷ ಆದ ಮಳೆಗಾಲಿಲ್ಲ, ಈ ವರ್ಷ ಸ್ಟಾರ್ಟ್ ಮಳೆ ನಮ್ಗೆ. ಈಗ ಸರ್ಕಾರ ನರೇಗಾ ಯೋಜನೆ ಅಡಿಯಲ್ಲಿ ಮಳೆ ನೀರನ್ನು ಹಿಂಸೋದಕ್ಕೆ ಹೆಚ್ಚು ಪ್ರಯತ್ನ ಮಾಡ್ತಾ ಇದೆ. ನಿಮ್ಮ ಹೊಲಗಳಲ್ಲಿ ಬದು ತಯಾರು ಮಾಡೋದಾಗಿರ್ಬೋದು, ಒಡ್ಡಗಳನ್ನ ಹಾಕೋದಾಗಿರ್ಬೋದು, ಇಂಗು ಗುಂಡಿಗಳನ್ನ ಹಾಕೋದಾಗಿರ್ಬೋದು, ಹೊಲದಲ್ಲೇ ಸಣ್ಣ ಸಣ್ಣ ಕೆರೆ ಬಂದುಗಳನ್ನ ಕಟ್ಕೊಳ್ಳೋದಾಗಿರ್ಬೋದು, ಈ ಪ್ರಯೋಗಗಳನ್ನ ನಿಮ್ಮ ಭಾಗದಲ್ಲಿ ಮಾಡಿದ್ರಿ? ಏನೇನು ಮಾಡಿದ್ರಿ? ಏನೆಲ್ಲ ಗುಂಡಿ ತೆಗೆದಿವಿ, 15 ಫುಟ್ ತೆಗೆದಿವಿ, ಉಸುಗು ಕಡಿ ಎಲ್ಲ ಆಯ್ತು ಮುಚ್ಚಿವಿ, ಅದು ನೀರು ಬಂದ್ರೆ ಅದಕ್ಕೆ ಬಸ್ ಚೆಲ್ಲ ಹೋಗ್ಕೊಂತ ಮಾಡಿವಿ. ಅಲ್ಲಿಂದ ಕೃಷಿ ಹೊಂಡ ತೆಗೆದಿವಿ ಬಗಲ. ಈಗ ಅದನ್ನು ಮಾಡಿದ್ರೆ ಈಗ ಅದಕ್ಕೆ ಆ ಕೃಷಿ ಹೊಂಡಕ್ಕೆ ಬರೋಕ್ಕೆ ನೀರು ಮಳೆಗಾಲ ಇಲ್ಲ, ಮಳೆ ಇಲ್ಲ. ಸರಿ, ಎಲ್ಲ ಎಸ್ಟಿಮೆಂಟ್ ಎಲ್ಲ ಆಗಿದೆ. ಕೃಷಿ ಇಲಾಖೆಯವ್ರು ಮಾಡಾಟ ಮಾಡ್ರಿ, ಅವ್ರೇನು ತಪ್ಪು ಮಾಡಿಲ್ಲ, ಅವರು ಮಾಡ್ಯಾರ. ಸಾಧ್ಯ ಆಟ ಮಾಡ್ರಿ, ಮಳೆದೇವನ ಕೈಗೆ ಯಾರಂದ್ರೆ ಮಳೆದೇವ ಕೃಷಿ ಆಗತ್ತ ಹೊಂಡನ ತುಂಬತ್ತ ತದಿಲ್ಲ ಒಂದೇ ಈ ವರ್ಷ ಮಳೆಗಾಲ ಆಗೊಂಟತ್ತ. ಇನ್ನು ರೈತರಿನ ನಮ್ಮ ಮುಂದೆ ಸುಧಾರಣೆ. ಈಗ ನೀವು ನಿಮ್ಮ ಅನುಭವದ ಪ್ರಕಾರ ಮಳೆ ಮೊದಲಿಗಿಂತಲೂ ಈಗ ಹೆಚ್ಚಾಗ್ತಿದೆಯಾ ಅಥವಾ ಕಡಿಮೆ ಆಗ್ತದೆ? ಕಡಿಮೆ ಐತಿ, ಮೊದಲಿಗಿಂತ ಐತಿ. ಮೊದಲೇ ಅತಿಶಯ ಮಳೆ, 20 ವರ್ಷ ಆಚೆ ಹೆಚ್ಚಿನ ಮಳೆ. 20 ವರ್ಷದ ಇತ್ತ ಮಳೆ ಇಲ್ಲ, ಮಳೆ ಅಂತಕ್ಕದ್ದು ಯಾಕೆ ಏನು ಅಂತ ಯೋಚನೆ ಮಾಡಿದ್ರೆ ಎಲ್ಲ ವಿಚಾರ ಐತಿ. ಏನ್ ಮಾಡಬೇಕು ಈಗ ನೋಡು. ಈಗ ಆಗ ನಿಮ್ಮ ಭಾಗದಲ್ಲಿ ಕಾಡು ಅರಣ್ಯದೆಲ್ಲ ಜಾಸ್ತಿ ಇತ್ತ? ಐತಿ, ಇತ್ತು ಹೋಗಿ. ನೀರು ಫಲವತ್ತ ನೀರಿನ ಭೂಮಿ ಚಲ ಇಲ್ಲದೆ ಇಲ್ದಿರೋ ಎಲ್ಲ ಜಳ ಒಣಗಿ. ನಿಮ್ಮ ಈ ಕಡೆ ಎಲ್ಲ ಹಳ್ಳ ಎಲ್ಲ ಹರಿತಾ ಇತ್ತು ಅಂತ ಹೇಳ್ತಾರೆ. ಹಳ್ಳ ಹರಿತಿತ್ತು, ಈಗ ಹರಿಯಕತ್ತೈತಿ. ಈ ವರ್ಷ ಮಳೆ ಐತಿ, ಈಗ ಹರಿಯಕತ್ತೈತಿ. ಇದೇ ವರ್ಷ ಮಳೆ ಸ್ವಲ್ಪ ಸ್ಟಾರ್ಟ್ ನೀರು ಹರಿದ್ದ 15 ವರ್ಷದಿಂದ ನೀರು ಎಲ್ಲಿ ಭೂಮಿ ಬಿಟ್ಟು ಹೊರಗೆ ಬಂದಿಲ್ಲ. ಈಗ ಭೂಮಿ ಬಿಟ್ಟು ಹೊರಗೆ ನೀರು ಜಗ್ ಫಲವತ್ತ ಅಂದ್ರೆ ಅದು ಭೂಮಿ ಒಳಗೆ ನೀರು ಕುಡಿದು ಜಲ ಹೆಚ್ಚಾಗಿ ನಮ್ಮ ಬೋರ್ ಹಾಕವ, ಕೃಷಿ ಹೊಂಡನ ಆಗತ್ತ ಎಲ್ಲದಾಗತ್ತೆ. ಈಗ ಎಂಕಪ್ಪರೆ, ಈಗ ನೀವು ಬೀಜೋತ್ಪಾದನೆ ಇದು ಹೆಚ್ಚು ಲಾಭದಾಯಕ, ಒಂದಿಷ್ಟು ಹೆಚ್ಚೆಚ್ಚು ದುಡಿಬಹುದು ಅನ್ನೋ ಕಾರಣಕ್ಕಾಗಿ ಬೀಜೋತ್ಪಾದನೆಗೆ ತೊಡ್ಕೊಂಡಿದ್ದೀರಿ. ಹೌದಾ? ಈಗ ನಿಮ್ಮ ಈ ಅನುಭವ ಏನು ಹೇಳುತ್ತೆ? ನಿಜವಾಗಿಯೂ ನಿಮ್ಮ ಕುಟುಂಬ ಆರ್ಥಿಕವಾಗಿ ಗಟ್ಟಿಯಾಗಿ ಸಾಲ ಸೋಲ ಇಲ್ಲದೆ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನಿಸಿದೆಯಾ? ಸಾಧ್ಯ ಆಗಿಲ್ಲ. ಆಗಿಲ್ಲ ಸಾಧ್ಯ ಆಗಿಲ್ಲಾದ್ರೆ ಒಂದು ವರ್ಷ ಬೇಸ ಆಗ್ತದೆ. ಈಗ ನಾವು 4 ಚಿಲ್ಲಿ ಪ್ಲಾಟ್ ಮಾಡಿದ್ರೆ 1-2 ಬೇಸಿಗೆ ಇರ್ತಾವೆ, 2 ಲಾಸ್. ಇದರಿಂದ ಲಾಸ್ ತಗೊಂಡು ಅದಕ್ಕೆ ಇಡೋದು ಮಠ ಸರ ಸಮಾನ ಮಾಡಿರ್ತೀವಿ. ಇದು ಒಂದು ಬೇಸ್ ಬೆಳೆದ ಅಂದ್ರೆ 1-2 ಆಗಿರ್ತದೆ. ಒಂದು ಮುಂಚೆ ಚಲೋ ಆತ ಮತ್ತೆ 1-2 ಆಗಿರ್ತದೆ. ಈಗ ಅದ್ರಾಗ ನಮ್ಗೇನು ಬಟ್ಟಿ ಬಟ್ಟಿ ಜೀವನ ಅಷ್ಟು, ಸಾಲ ಸಮುದ ಏನು ಅರಿಯಂತಿಲ್ಲ. ಅಂದ್ರೆ ಮೈ ಮೇಲೆ ಸಾಲ ಇಲ್ದಂಗಾದ್ರೂ ಬದುಕ್ತಾ ಇದ್ರ? ಮೈ ಮೇಲೆ ಸಾಲ ಇಟ್ಕೊಂಡು ಮಾಡ್ತೀವಿ ಜೀವನ. ಬಿಡುಗಡೆ ಈಗ ಏನು ಅನಿವಾರ್ಯ ಮತ್ತೆ ನಡೆದು ಬಿಟ್ಟತ್ತ ಈಟ ಸುಮ್ಮನೆ ದೇವ್ರ ತಗೊಂಡು ನೋಡ್ಬಿಟ್ಟು ಮುಂದೆ ಹೆಂಗ ಆಗಲ್ಲಪ್ಪ ಶಿವ ಅಂತಂದು ಮತ್ತೆ ಏನು ಮಾಡಬೇಕು? ಸಾಲ ಇಲ್ಲದೆ ಯಾರು ನಮ್ಮ ಸೀಟ್ಸ್ ಮಾಡ್ದ ಮಾಡರ್ ಯಾರು ಸಾಲ ಇಲ್ಲದೆ ಯಾರು ಇಲ್ಲ, ಎಲ್ಲರೂ ಸಾಲಗಾರ. ನಿಮ್ಮಲ್ಲಿ ಸಾಲ ಅಂದ್ರೆ ಬಡ್ಡಿ ಸಾಲನ ಈ ಸಾಲ ಇಲ್ಲಿ ಬ್ಯಾಂಕ್ ನಾಗ ಮಾಡಿ ಬ್ಯಾಂಕ್ನಲ್ಲಿ ಸಾಲ ಮತ್ತೆ ಮನ್ನಾಗಿರ್ತ ಮತ್ತೆ ಕಟ್ಟಿರ್ತೀವಿ ದೊಡ್ಡ ಸಾಲ ಕೇಳ್ತೀವಿ ಕಮರ್ಸ್ ಸಾಲ ಕೊಡ್ತಾರೆ ಸಾಲನ ಪ್ರೈವೇಟ್ ಬ್ಯಾಂಕ್ನಾಗ. ಮತ್ತೆ ಅವ್ರು ಬಡ್ಡಿನೂ ಹೋಗಲ್ಲ ಗಂಟನು ಹೋಗಲ್ಲ, ನಮ್ಗೆ ಸ್ವಲ್ಪ ರಜಾ ಬೇಕಾದ್ರೆ ಇವ್ರು ಕೊಡ್ತಾರೆ. ಇವರಲ್ಲಿ ಏನು ನಮ್ಗೇನು ಬಡ್ಡಿ ಹೋದ್ರು ಇರ್ತಾ ಬಿಟ್ರು ಬಿಟ್ಟಿರ್ತಾ. ಎಷ್ಟು ಜನ ನಿಮ್ಮ ಮನೆಯಲ್ಲಿ ಇರೋದಿಲ್ಲ? ನಮ್ಮ ಮನೆಯಲ್ಲಿ ನಾವು ಒಂದು 6 ಮಂದಿ ಇದ್ದೀವಿ. 6 ಜನ ಇದೆ. ಈಗ ಈ ನಿಮ್ಮ ಕೃಷಿಯನ್ನು ನೋಡ್ಕೊಳ್ಳೋರು ಎಷ್ಟು ಜನ? ಕೃಷಿ ನೋಡ್ಕೊಂಡ್ರೆ ಇಬ್ರು ಅದ ಇಬ್ಬರೇ ಇಬ್ರು ಇಬ್ರು ಹೆಣ್ಮಕ್ಳು ಇಬ್ರು ಗಣಮಕ್ಳು. ನೀವು ಸಹಿತ ಓಡಾಡ್ತೀವಿ. ಈಗ ಸೀಡ್ಸ್ ಮಾಡೋದೇನಿದೆಯಲ್ಲ, ಇದು ಈ ಟೆಕ್ನಿಕ್ ಇವೆಲ್ಲವೂ ಸಹಿತ ಇದು ಮತ್ತೆ ಮುಂದುವರಿಸಬೇಕು ಅಂತ ಅನಿಸ್ತೀರಾ ಅಥವಾ ಹೇಗೆ? ಇದನ್ನ ಮುಂದೆ ಜೀವನ ಬದುಕಬಹುದು ದೊಡ್ಡ ದೊಡ್ಡ ರೊಕ್ಕದ್ದು ಅಂತ ಇದನ್ನ ಮುಂದುವರಿಸಬೇಕು ಅನ್ನೋದ ತಿಳಿಯಾಗೈತಿ. ಬೇರೆ ಕೃಷಿಗೆ ಹೋಲಿಸಿದ್ರೆ ಇದು ಸ್ವಲ್ಪ ದುಡ್ಡು ಮಾಡಬಹುದು ಅಂತ. ದುಡ್ಡು ಮಾಡ್ಬೋದು ಮತ್ತೆ ಹೇಳ್ತಲ್ರಿ, ನೀರಿನ ಸಮಸ್ಯೆಯಿಂದ ಇದು ನೀರು ಜಗ್ಗಿದ್ರಿಂದ ಅವೆಲ್ಲ ಕಿರಿಕಿಟ್ಲಿ ಹತ್ತೆ ಪತ್ತೆ ಮೆಕ್ಕೆಜೋಳ ಇಂಥವೆಲ್ಲ ಸುರ್ಪಾನ ಹಾಕಾಕ ನೀರಿಲ್ಲಲ್ಲ. ಸಣ್ಣದ್ರಾಗ ದೊಡ್ಡ ಬೆಳೆ ಬರ್ತ, ನೀರು ಸಣ್ಣದು ಬೆಳೆ ದೊಡ್ಡದು. ಈಗ ನಾವು 10 ಎಕರೆ ನಾವು ಜೋಳ ಹಾಕಿದ್ ತಿಳ್ಕ, 10 ಎಕರೆ ಜೋಳ ಹಾಕಿ ನಾವು ಬೆಳೆದ್ವಿ ಅಂದ್ರೆ 10 ಎಕರೆಗೆ ನೀರಿಲ್ಲ. 10 ಎಕರೆ ಬೆಳೆ ಬಂದ್ರು ಬೇಡ ಅಂದ್ರೆ ಒಂದು 3-4 ವರ್ಷದ ಜೋಳ ಆಗ್ಬೋದು, 7 ವರ್ಷ 2-3 ಲಕ್ಷ ರೂಪಾಯಿ ಈ ಕಾಲದಾಗ. ಅದನ್ನು ಮಾಡಿದ್ರೆ ಏನೈತೆ, ಸ್ವಲ್ಪ ಕಮ್ಮಿ ಏನೋ ಎಲ್ಲ ತೆಗೆದು ಹೋಗೋದು 1 ಲಕ್ಷ ರೂಪಾಯಿ ಹೋಗ್ತೈತೆ 10 ಗುಂಟೆದಾಗ. ಒಂದು ನೀವು ಹೇಳೋದಂದ್ರೆ ಅದೇ ಒಳ್ಳೇದು ಅಂತ, ಒಳ್ಳೇದು ಅನ್ಸುತ್ತ ಜೀವನಕ್ಕೆ. ಅದು ನಮ್ಗೆ ಏನೋ ಸಹ ಅದು ಕಾಣುವಲ್ಲ, ನಮ್ಗೆ ಅದು ಅನ್ಸುತ್ತ ಯಾಕಲ್ಲಿ ಆಡ್ತೀವಿ ಮಾಡ್ತೀವಿ ಅದು ಏನೋ ಲಾಭ ಅಂತಕ್ಕಂಥ ಭಾಳ ಕಾಣುವಂತ ಅದರಲ್ಲಿ ಬರ್ತಾ. ಈಗ ಬರೀ ಆಳು ಈಗ 100 ರೂಪಾಯಿ ಆಯ್ತು ಆಳು, ಈ 100 ರೂಪಾಯಿ ಇದು 700 ರೂಪಾಯಿ ಆಳ, 700 ರೂಪಾಯಿ ಕೂಲಿ ಬಡಿದ್ವಿ ಅಂದ್ರೆ ರೈತಿಗೆ ನಮ್ಗೆ ಏನು ಉಳಿತೈತೆ? ಮತ್ತೆ ಬಿಡುಗಡೆ ಇಲ್ಲ, ಅವ್ರು ದುಡಿಯಾರ ಅವ್ರು. ಅಲ್ಲಿ ಖರ್ಚು ಕಡಿಮೆ ಅಲ್ವಾ ಅದರಲ್ಲಿ? ಈಗ ನೀವು ಸೀಡ್ಸ್ ಅಲ್ಲಿ ಖರ್ಚು ಜಾಸ್ತಿ ಅಲ್ವಾ? ಖರ್ಚು ಹರ್ಚಾಗತ್ತೆ, ಅದು ಕಮ್ಮಿ ಆದ್ರೂ ಬೆಳಿಗಿಲ್ಲ ಅದರಲ್ಲಿ ನೀರಿನ ಸಲುವಾಗಿ ಫಲವತ್ತು ಬರವಲ್ದು ಅದು. ಮತ್ತೆ ಇದ್ರಲ್ಲಿ ನೀರು ಕಮ್ಮಿ ಇರೋದಕ್ಕೆ 10 ಗುಂಟೆಗೆ ಬಡ್ದಾಳಕ್ಕೆ ಒಂದಪ್ಪ ಈಗ ಲೇವರ್ ಸಲ್ಕೊಂಡು ಹೋಗ್ಬೇಕು, ಅವರು ಇಲ್ದರು ಇರ್ತಾರೆ. ಮತ್ತೆ ಅವ್ರ ಜೀವನ ನಡೆದ ನಮ್ಮ ಜೀವನ ಆಟ ನಡೆದ ನೋಡಿ, ಅವ್ರಿಗೆ ಊಟಕ್ಕೆ ಬಟ್ಟಿಗೆ ನಮ್ಗೆ ಊಟಕ್ಕೆ ಬಟ್ಟಿಗೆ, ಅರ್ಧ ಅವ್ರಿಗೆ ಅವ್ರು ಅರ್ಧ ನಮ್ಗೆ ಉಳಿದೈತೆ, ನಮ್ಮ ಜೀವನ ಆಟ ನಡೆದೈತೆ. ಎಲ್ಲರೂ ಇದನ್ನೇ ಅವಲಂಬಿಸಿದ್ರೆ ಅಥವಾ ಬೇರೆ ವೃತ್ತಿ ಮಾಡ್ತಾ ಇದ್ದಾರೆ? ಸರ್ಕಾರಿ ನೌಕರಿಗೆ ಹೋಗಿರೋರು ಯಾರು? ಬೇರೆ ಯಾರು ಇದ್ರಲ್ಲೇ ಬರೀ ಖುಷಿಯಾಗ ಪಡ್ತಾರೆ. ಯಾವ ಸರ್ಕಾರದಿಲ್ಲ, ಯಾವ ನೌಕರಿದಾರಲ್ಲ, ಯಾರು ನಮ್ಮ ಒಳ್ಳೆ ಬೇರೆ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ? ಯಾವ ಏನಿಲ್ಲ, ಈ ಕೃಷಿಯನ್ನೇ ನಂಬ್ಕೊಂಡು ಇನ್ನೂ ನಂಬಿ, ಮತ್ತೆ ಇದನ್ನು ಬಿಟ್ಟು ಬೇರೆ ಗತಿ ಇಲ್ಲ. ಒಳ್ಳೆಯದು ವೆಂಕಪ್ಪರೆ, ನಮ್ಮ ಈ ಆಕಾಶವಾಣಿ ಹೊಸಪೇಟೆ ಕೇಂದ್ರದಲ್ಲಿ ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಮ್ಮ ಈ ನಿಮ್ಮ ಕೃಷಿಯ ಜೊತೆ ಜೊತೆಗೆ ಈ ಬೀಜೋತ್ಪಾದನೆಯು ಸಹಿತ ಒಂದಿಷ್ಟು ಹಣಕಾಸಿನ ದೃಷ್ಟಿಯಿಂದ ಹೆಚ್ಚು ಲಾಭದಾಯಕ ಅಂತೇಳಿ ಆರಂಭಿಸಿದ್ರಿ, ಆದರೂ ಕೆಲವೊಮ್ಮೆ ಲಾಸ್ ಆಗ್ತದೆ, ಕೆಲವೊಮ್ಮೆ ಕೈ ಹಿಡಿತದೆ. ಇದ್ರ ನಡುವೆ ಸಹಿತ ನಿಮ್ಮ ಈ ಕೃಷಿ ಜೀವನವನ್ನು, ಬೀಜೋತ್ಪಾದನೆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿದ್ದೀರಿ. ಮುಂದೊಂದು ದಿನ ನೀವು ಹೆಚ್ಚು ಲಾಭವನ್ನು ಗಳಿಸಲಿ ಅಂತ ಹಾರೈಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಬೀಜ ಉತ್ಪಾದನೆ ಕುರಿತು ಶ್ರೀ ವೆಂಕಪ್ಪ ವೀರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಅಧಿಕ ಸಾಂದ್ರತೆ ಬೇಸಾಯ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹೆಚ್ಚಿನ ಸಸಿಗಳನ್ನು ಕೂಡಿಸುವಂಥದ್ದು. ಅಧಿಕ ಸಸಿಗಳ ಸಂಖ್ಯೆ ಅಂತಂದ್ರೆ ಅಧಿಕ ಇಳುವರಿನ ನಾವು ನೋಡಬಹುದು. ಅಧಿಕ ಇಳುವರಿ ಯಾಕೆ ರೈತನಿಗೆ ಬೇಕಾಗುತ್ತೆ ಅಂತಂದ್ರೆ, ಮೊದಲನೇ ಉದಾಹರಣೆ ಅಂತಂದ್ರೆ ಹೆಚ್ಚುತ್ತಿರುವ ಜನಸಂಖ್ಯೆ ಅಂತ ಒಂದು ಹೇಳ್ಬೋದು. ಮತ್ತೆ ಈಗ ಭಾರತ ಅನ್ನೋದು ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ. ಮತ್ತೆ ರಫ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪೈಪೋಟಿನ ನಾವು ನೋಡ್ಬೋದು. ಇವೆಲ್ಲ ಅಂಶಗಳನ್ನು ಗಮನಿಸಿದ್ರೆ ನಾವು ಹಳೆ ಪದ್ಧತಿಗೆ ಹೋಗೋ ಬದಲಾಗಿ ಹೊಸ ಪದ್ಧತಿಯಾದ ಅಧಿಕ ಸಾಂದ್ರತೆ ಬೇಸಾಯವನ್ನು ನಾವು ಅಳವಡಿಕೆ ಮಾಡಿಕೊಂಡ ತೋಟಗಾರಿಕಾ ಬೆಳೆಗಳಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಿಂದ ಅಧಿಕ ಉತ್ಪಾದನೆ ಮತ್ತು ಇಳುವರಿಯನ್ನು ನಾವು ನೋಡ್ಬೋದು. ಅಧಿಕ ಸಾಂದ್ರತೆ ಬೇಸಾಯದಿಂದ ಏನಾಗುತ್ತೆ, ನಾವು ಭೂಮಿಯನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಕೆಯನ್ನು ಮಾಡ್ಕೊಬೋದು. ಮತ್ತು ಇನ್ನೊಂದೇನಂತಂದರೆ ಹಳೆ ಪದ್ಧತಿಯ ಪ್ರಕಾರ ನಾವು ಹೋದಾಗ ಗಿಡಗಳು ಬಹಳ ಎತ್ತರವಾಗಿ ದೊಡ್ಡದಾಗಿ ಬೆಳೆಯುತ್ತೆ. ಗಿಡದ ಯಾವುದೋ ಒಂದು ಮೇಲ್ಭಾಗದಲ್ಲಿ ಕೀಟ ಅಥವಾ ರೋಗದ ಹಾವಳಿಯನ್ನು ನಾವು ಗಮನಿಸಿದಾಗ ಮಾಮೂಲಾಗಿ ರೈತ ಬಳಸುವಂಥ ಸ್ಪ್ರೇಯರ್ಗಳಲ್ಲಿ ಆ ಜಾಗವನ್ನು ತಲುಪಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಹತೋಟಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ಅಧಿಕ ಸಾಂದ್ರತೆ ಬೇಸಾಯದಲ್ಲಿ ಗಿಡಕ್ಕೆ ಒಂದು ನಿರ್ದಿಷ್ಟವಾದ ಆಕಾರವನ್ನು ನಾವು ಕೊಡ್ತೀವಿ, ನಿರ್ದಿಷ್ಟವಾದ ಎತ್ತರದಲ್ಲಿ ನಾವು ಗಿಡಗಳನ್ನು ಬೆಳೆಸ್ತೀವಿ. ಸೊ ಹಾಗಾಗಿ ಈ ರೋಗ ಮತ್ತು ಕೀಟದ ಹತೋಟಿಯನ್ನು ನಾವು ಸ್ವಲ್ಪ ಸುಲಭವಾಗಿ ಮಾಡ್ಕೊಬೋದು. ಇನ್ನೊಂದೇನಂತಂದ್ರೆ ಗಿಡಗಳು ದೊಡ್ಡದಾಗಿದ್ದಾಗ ಕೊಯ್ಲು ಮಾಡೋದು ಅಂದ್ರೆ ಎತ್ತರದಲ್ಲಿರುವಂತಹ ಹಣ್ಣುಗಳನ್ನ ಕೊಯ್ಲು ಮಾಡ್ಲಿಕ್ಕೂ ಕಷ್ಟ ಆಗ್ಬೋದು. ಅಧಿಕ ಸಾಂದ್ರತೆ ಬೇಸಾಯದಲ್ಲಿ ಒಂದು ನಿರ್ದಿಷ್ಟ ಆಕಾರ ಒಂದು ಎತ್ತರನ ಕೊಡೋದ್ರಿಂದ ಸೊ ಕೊಯ್ಲಿಗೂ ಈ ಅನುಕೂಲಗಳನ್ನ ನಾವು ನೋಡ್ಬೋದು. ಈ ಅಧಿಕ ಸಾಂದ್ರತೆ ಬೇಸಾಯವನ್ನು ನಾವು ಮುಖ್ಯವಾಗಿ ಹಣ್ಣಿನ ಬೆಳೆಗಳಲ್ಲಿ ನೋಡಿದಾಗ ಬಾಳೆಹಣ್ಣ ಆರಾಯ್ತು, ದಾಳಿಂಬೆ ಆಯಿತು, ಪಪ್ಪಾಯ ಆಯಿತು, ಪೇರ್ಲ ಆರಾಯ್ತು, ದ್ರಾಕ್ಷಿ ಮತ್ತು ಮಾವಿನ ಬೆಳೆಗಳಲ್ಲಿ ನಾವು ಅಧಿಕ ಸಾಂದ್ರತೆ ಬೇಸಾಯವನ್ನು ನೋಡ್ತೀವಿ. ಈಗ ಬಾಳೆಯಲ್ಲಿ ನಾವು ನೋಡಿದಾಗ ಸಾಂಪ್ರದಾಯಿಕವಾಗಿ 7 ಅಡಿ ಅಂತರದಲ್ಲಿ ನಾವು ನಾಟಿ ಮಾಡ್ತಾ ಇದ್ವಿ. ಈ ಬಾಳೆನ ನಾವು ಅಧಿಕ ಸಾಂದ್ರತೆಯಲ್ಲಿ ನಾಟಿ ಮಾಡಬೇಕು ಅಂತಂದ್ರೆ ಯಾವ್ಯಾವ ಅಂತರವನ್ನು ನಾವು ರೈತರು ಬಳಸ್ಕೊಬೋದು ಅಂತ, ಬಾಳೆಯಲ್ಲಿ ಅಧಿಕ ಸಾಂದ್ರತೆ ನಾಟಿಗೆ ರೈತರು 5 ಮತ್ತು 6 ಅಡಿ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡ್ಬೋದು. ಈ ಅಂತರದಲ್ಲಿ ನಾಟಿ ಮಾಡೋದ್ರಿಂದ 1 ಎಕರೆ ಪ್ರದೇಶಕ್ಕೆ 1480 ಸಸಿಗಳನ್ನು ನಾವು ಕೂರಿಸ್ಬೋದು. ಅದೇ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಇದರ 1/2 ಸಸಿಗಳನ್ನು ಕೂರಿಸ್ಲಿಕ್ಕಾಗುತ್ತೆ. ಅಂದ್ರೆ 7 ಅಡಿ ಅಂತರದಲ್ಲಿ ನಾಟಿ ಮಾಡಿದಾಗ ಕೇವಲ 900 ಸಸಿಗಳು 1 ಎಕರೆ ಪ್ರದೇಶದಲ್ಲಿ ಕೂರುತ್ತೆ. ಅದೇ 5/6 ಅಂತರದಲ್ಲಿ ನಾಟಿ ಮಾಡಿದಾಗ 1480 ಸಸಿಗಳನ್ನು ನಾವು ನೋಡ್ಬೋದು. ಅದೇ ರೀತಿ ಬಾಳೆಯಲ್ಲಿ ಇನ್ನೊಂದು ಅಧಿಕ ಸಾಂದ್ರತೆ ನಾಟಿದ ಅಂತರ ಅಂತಂದ್ರೆ 5/5 ಮತ್ತು 5 ಅಡಿ ಅಂತರದಲ್ಲಿ ನಾಟಿನ ಮಾಡಬಹುದು. ಇದರಿಂದ ನಾವು 1 ಎಕರೆ ಪ್ರದೇಶದಲ್ಲಿ 1700 ಸಸಿಗಳನ್ನು ಕೂರಿಸಬಹುದು. ಮತ್ತೆ ಇನ್ನೊಂದು ತಂತ್ರಜ್ಞಾನ ಇದೆ ಬಾಳೆಯಲ್ಲಿ, ಜೋಡಿ ಸಾಲು ನಾಟಿ ಅಂತ ಅಂದ್ಬಿಟ್ಟು. ಜೋಡಿ ಸಾಲು ನಾಟಿಯಲ್ಲಿ ನಾವು 4 ಮತ್ತು 4 ಅಡಿ ಅಂತರದ 2 ಜೋಡಿ ಸಾಲನ್ನ ಮಾಡ್ತೀವಿ. 2 ಸಾಲು ಆದ ತಕ್ಷಣ 7 ಅಡಿ ಅಂತರನ ಬಿಟ್ಟು ಮತ್ತೆ ಜೋಡಿ ಸಾಲು 4 ಮತ್ತು 4 ಅಡಿ ಅಂತರದಲ್ಲಿ ಸಸಿಗಳನ್ನ ನೆಡ್ತಾ ಹೋಗ್ತೀವಿ. ಇದು ಬಹಳ ಉತ್ತಮವಾಗಿರುವಂತಹ ಅಧಿಕ ಸಾಂದ್ರತೆ ನಾಟಿಯ ಪದ್ಧತಿ ಬಾಳೆಯಲ್ಲಿ. ಸೊ ಈ ರೀತಿ ಮಾಡೋದ್ರಿಂದ 1 ಎಕರೆ ಪ್ರದೇಶಕ್ಕೆ ಕನಿಷ್ಠ ಅಂತಂದ್ರೆ 2000 ಸಸಿಗಳನ್ನ ನಾವು ಕೂರಿಸ್ಬೋದು. ಇದರಲ್ಲಿ ಇನ್ನೊಂದು ಉಪಯೋಗ ಏನಂತಂದ್ರೆ 4 ಅಡಿ ಆದ ತಕ್ಷಣ ಈ 7 ಅಡಿ ಜಾಗ ಏನಿರುತ್ತೆ ಅದರಲ್ಲಿ ತರಕಾರಿ ಬೆಳೆಯಾರಾಯ್ತು, ಬೇರೆ ಯಾವುದೋ ಬೆಳೆಯಾರಾಯ್ತು, ಕಡಿಮೆ ಅವಧಿ ಇರುವಂತಹ ಬೆಳೆಗಳನ್ನು ನಾವು ಬೆಳೆದ್ಕೊಳ್ಬಹುದು. ಅದೇ ರೀತಿ ಇದನ್ನ ಅಧಿಕ ಸಾಂದ್ರತೆ ನಾಟಿ ಬೇಸಾಯ ಪದ್ಧತಿಯನ್ನ ನಾವು ನೋಡಿದಾಗ ಇಳುವರಿಯಲ್ಲೂ ಸಹ ಬಹಳಷ್ಟು ವ್ಯತ್ಯಾಸವನ್ನು ನೋಡ್ಬೋದು. ಅದೇ 7 ಅಡಿ ಅಂತರದಲ್ಲಿ ನಾವು 12-15 ಟನ್ ಅಷ್ಟು 1 ಎಕರೆ ಪ್ರದೇಶಕ್ಕೆ ಇಳುವರಿಯನ್ನು ತಗೊಂತೀವಿ. ಆದ್ರೆ ನಾವು ಜೋಡಿ ಸಾಲು ನಾಟಿ ಅಂತ ಏನು ಹೇಳ್ದಲ್ಲ, ಸೊ ಅದರಲ್ಲಿ ನಾವು 30-34 ಟನ್ಗಳಷ್ಟು ಇಳುವರಿಯನ್ನು ನಾವು ನೋಡ್ಬೋದು. ಅಧಿಕ ಸಾಂದ್ರತೆ ಬೇಸಾಯವನ್ನು ನಾವು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದೀವಿ, ಇಷ್ಟು ಇಳುವರಿ ಬರುತ್ತೆ ಅಂತೇನಿಲ್ಲ, ಮುಖ್ಯವಾಗಿ ಎಲ್ಲಾ ರೀತಿಯ ನಿರ್ವಹಣೆಯನ್ನು ಮಾಡಿದ್ರಷ್ಟೇ ಅಧಿಕ ಸಾಂದ್ರತೆ ನಾಟಿ ಬೇಸಾಯದಲ್ಲಿ ನಾವು ಇಳುವರಿಯನ್ನ ನೋಡಬಹುದು. ಇದುವರೆಗೆ ಡಾಕ್ಟರ್ ಜ್ಯೋತಿ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಒಂದು ಕೃಷಿ ಗೀತೆಯನ್ನು ಕೇಳೋಣ.